103.5 MHz. ಈಗ ವೇಳೆ 5:30:20. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಗಂಟೆದೆ ಚಿತ್ರಕ್ಕೆಂದು ಧ್ವನಿ ನೀಡಿದ್ದಾರೆ ಸಿಂಹ. ಸುನೀತಾ ಗೋಪ್ರಾಜ್ ಹಾಡಿರುವ ಗೀತೆ ಹುಡುಗರು ಚಿತ್ರದ. ಈ ಗೀತೆ ವಿ ಹರಿಕೃಷ್ಣ ಸಂಗೀತ ನೀಡಿದ್ದಾರೆ. ಜೊತೆಯಲ್ಲಿ ಚಿತ್ರದ ಗೀತೆ ಶ್ರಯ ಘೋಷಾಲ್ ಹಾಗೂ ಸೋನಿ ನಿಗಮ್ ಹಾಡಿದ್ದಾರೆ. ಸಂಗೀತ ವಿ ಹರಿಕೃಷ್ಣ ಅವರದು. ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು. ಸಾಕಾಯ್ತು ಇನ್ನು ಕಾದು ಕೊಂಡ ಮೇಲೆ ನಿನ್ನ ಸಹಜವಾಗಿ ಕೂಗು ಇಷ್ಟ ಬಂದ ಹಾಗೆ ನನ್ನ ಬೇಗ ಹೇಳು ಯಾರು ಕೇಳಬಾರದು ಸಾಕಾಯ್ತು ನಿನ್ನ ಕಾದು ದಿನರಾತ್ರಿ ನನಗೀಗ ಕನಸಲ್ಲಿರವಸಾಯ ದಿನಗೂಲಿ ನೀಡುವೆಯ ನಾನಂತು ನಿರುಪಾಯ ವಿನಿಮಯ ಮೆಲ್ಲಗೆ ನಡೆದಿದೆ ನೀನು ಕಾಣೆಯ ನಾನು ನೋಡು ಹೇಗಾದೆ ನೀನು ನೀ ಹೇಗೆ ಕಾಡಿದರೆ ನಾನಂತು ನಿರುಪಾಯ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಕನಸುಗಾರ ಚಿತ್ರದ ಗೀತೆ ಗೆಳೆತನಕ್ಕೆ ಕಿರಣಗಳೇ ಸಾಕ್ಷಿ ಚಂದ್ರನ ಗೆಳೆತನಕ್ಕೆ ಕವನಗಳೇ ಸಾಕ್ಷಿ ಯಾವ ಮನಸ್ಸಿಂದ ರಬ್ಬ ತುಂಬಿದ ಈ ಸ್ನೇಹ ಯಾವ ಕಾಲದ ಸಂಬಂಧ ನಂಬಿದೆ ಈ ಸ್ನೇಹ ಹುಣ್ಣಿಮೆ ಗೆಳೆತನಕ್ಕೆ ಸಾಗರವೇ ಸಾಕ್ಷಿ ಹೆಣ್ಣಿನ ಗೆಳೆತನಕ್ಕೆ ಪ್ರಕೃತಿಯೇ ಸಾಕ್ಷಿ ಗುಣಿಸಿ ಚುಕ್ಕಿಗಳ ಗುಣಿಸಿ ಗೆದ್ದು ಬಂದ ಆಸೀರು ಋತುಗಳ ಕುಣಿಸಿ ಮಿಂಚುಗಳ ತಣಿಸಿ ಇದ್ದು ಬಂದ ಸೆಡೆ ತವಿದು ಹಿಡಿದು ಕ್ಷಣದಲ್ಲಿ ನಡೆಸೋ ಸತ್ಯವಿದು ಕನಸುಗಳಲ್ಲಿ ಬದುಕನು ನೋಡು ಬದುಕಿನ ಕನಸಾಗಿ ಬರುವೆ ಬದುಕಲಿ ಬರಿ ಕನಸನೆ ನೋಡು ಕನಸಲು ಬದುಕಾಗಿ ಇರುವೆ ಹೂವಿನ ಗೆಳೆತನಕ್ಕೆ ಪರಿಮಳವೇ ಸಾಕ್ಷಿ ಚೈತ್ರದ ಗೆಳೆತನಕ್ಕೆ ಕೋಗಿಲೆಯೇ ಸಾಕ್ಷಿ ಹಗಲಿಗೆ ಹೆಗಲ ಈರುಳಿಗೆ ಮಡಿಲ ತೋರಿಕೊಟ್ಟ ಸನಿಹವಿದು ಗುರುತು ಇರದ ಗುಂಡಿಗೆ ಗುರುತು ಮಾಡಿ ಸ್ವಾಗತಿಸೋ ನಿತ್ಯ ವಸಂತವಿದು ಬಯಸೇ ಇರದ ಭಾಗ್ಯವನು ಬಾಗಿಲು ತೆರೆದು ಆದರಿಸೋ ನಿತ್ಯ ಸಂದೇಶವಿದು ಅಣುವಣುವಲು ಅಮೃತ ವರ್ಷಿಣಿ ಚೆಲ್ಲುವ ಸಮಯಕ್ಕೆ ಕಾದಿರುವೆ ಕ್ಷಣ ಕ್ಷಣದಲ್ಲು ಅಂತರ ಗಂಗೆಯ ಹರಿಸಲು ಹೃದಯಕ್ಕೆ ಸೋತಿರುವೆ ಸೂರ್ಯನ ಗೆಳೆತನಕ್ಕೆ ಕಿರಣಗಳೇ ಸಾಕ್ಷಿ ಚಂದ್ರನ ಗೆಳೆತನಕ್ಕೆ ಕವನಗಳೇ ಸಾಕ್ಷಿ ಯಾವ ಮನಸ್ಸಿಂದ ಆರಂಭ ತುಂಬಿದ ಈ ಸ್ನೇಹ ಯಾವ ಕಾಲದ ಸ್ನೇಹ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಬಹಳ ಚೆನ್ನಾಗಿದೆ ಚಿತ್ರದ ಗೀತೆ. ಸಂಗೀತ ಕೋಟಿ ಅವರದು. ವಯಸ್ಸೊಂದು ಬೆಂಕಿಯ ಬಲೆಯಾಯಿತು, ಮೈಯಂದ ಮೈ ಮರೆತು ನೀರಾಯಿತು, ಉದ್ವೇಗ ಒಂದಾಯಿತು, ಮನಸ್ಸಲ್ಲಿ ಮನಸ್ಸು ಶರಣಾಯಿತು. ಕುದುರೆಗಳ ಓಟ ಹೋಲಿ ಹೋಲಿ ಹೋಲಿ ಕಾಮ ಕೇಳಿ ಹೋಲಿ ನಾಗರ ಹಾವು ಚಿತ್ರದ ಗೀತೆ ಚಿತ್ರ ಹಾಗೂ ರಾಜೇಶ್ ಹಾಡಿದ್ದಾರೆ. ಗೆಲ್ಲಲು ನಿನ್ನ ಎದೆ ಸೇರಲು ಸೋಲಿನ ಸೋಗಲಿ ಎನ್ನೆ ಕಚ್ಚಾಡಲು ನೆಚ್ಚಿಕೊಂಡ ಮೇಲೆ ಆ ಇಲ್ಲ ನೂ ಇಲ್ಲ ಹಚ್ಚಿಕೊಂಡ ಮೇಲೆ ಎಲ್ಲಾನೂ ಬೇಕಲ್ಲ ಆಲ ಎದೆ ಚಿಪ್ಪಿನಲ್ಲಿ ಜೋಪಾನವಾಗಿ ಕೂಡಿಟ್ಟ ಕನಸ ಕದಿಯೋನಿಗಾಗಿ ಹದಿನಾರು ವರುಷ ಕಾದೆ ಆಶಾ ಕಿರಣಗಳು ಚಿತ್ರದ ಗೀತೆ ಚೈತ್ರ ಗೌತಮಿ ಸಚಿನ್ ಖುಷಿ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಸಂಗೀತ ಸಾಯಿ ಗುರುನಾಥ್. ಮಕ್ಕಳು ನಾವು ಗಂಗೆಯ ಜಲದಂತೆ